ನೀನು ಬನೋಡು ನಿರಲು ಜಗವೆಲ್ಲ ಎದುರಾಗೆ ಭಯ ಸುಖವೇನು ಸುಖವೇನು ಸುಖವೇನು ಪ್ರಭುವೇ ನೀನಾಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು ಸುಖವೇನು ಪ್ರಭುವೇ ನೀನು ಬನೋಡು ನಿರಲು ಜಗವೆಲ್ಲ ಎದುರಾಗೆ ಭಯವೇನು ಭಯವೇನು ಭಯವೇನು ಗುರುವೇ ನೀನು ಬನೋಡು ನಿರಲು ಜಗವೆಲ್ಲ ಜೊತೆದುರಾಗೆ ನೀನು ಭಯವೇನು ಭಯವೇನು ಭಯವೇನು ಗುರುವೇ ನೀನಾಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು ಸುಖವೇನು ಸುಖವೇನು ಪ್ರಭುವೇ ನೀನಾಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು ಸುಖವೇನು ಸುಖವೇನು ಪ್ರಭುವೇ ಈಗ ಶಾರದಾದೇವಿಯನ್ನು ನಡೋಣ, ತವ ಕೃಪೆ ಬೆಳಗಲಿ ಅಂತ. ಅವಳು ಕೃಪೆಯಿಂದ ಎಲ್ಲ ಆಗ್ಬೇಕಾಗಿದೆ. ಪಲ್ಲವಿ ನೀವೇ ಹೇಳಿ, ಉಳಿದು ದಯವಿಟ್ಟು ಅನುಸರಿಸಿ. ತವ ಕೃಪೆ ಬೆಳಗಲಿ ಭವಭ್ರಮೆ ಕಳೆಯಲಿ ಸಂಸಾರ ಬರೆಯುತ್ತಿರುಪ. ಮಹೇಂದ್ರ ಗುಪ್ತನ ನೋಡುವೆ ಕೃಷ್ಣ ವರ್ಷ ತೀರ್ಪ ನರೇಂದ್ರವಾದವನಾಲಿಕೆ ಸಂಜಯಾದನ ಸವಧಿ ಸುದು ಪ್ರಾಣ ಪ್ರಿಯ ಪಾಯಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ, ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನ. ಕಳೆದ ಶನಿವಾರ ಶ್ರೀರಾಮಕೃಷ್ಣ ಮಾಸ್ಟರ್ ಮಹರ್ಷಿಯನ್ನು ಹೇಳ್ತಾ ಇದ್ರು, ನೋಡು ಇಂದು ನನ್ನ ಮನಸ್ಸು ಬಹಳ ಕೆಟ್ಟೋಗಿದೆ, ಹೃದಯ ಕಾಗದ ಬರೆದಿದ್ದಾನೆ, ತನಗೆ ಬಹಳವಾಗಿ ಕಾಯಿಲೆ ಆಗಿದೆ ಅಂತ. ಅದಕ್ಕೆ ಯಾಕೆ ನನ್ನ ಮನಸ್ಸು ಕೆಟ್ಟೋಗ್ಬೇಕು, ಹೀಗಾಗಿರೋದು ದಯೆಯಿಂದಲೋ ಮಾಯೆಯಿಂದಲೋ? ಮಾಸ್ಟರ್ ಮಹರ್ಷಿಯ ಬರೀತಾನೆ, ಮಾಸ್ಟರ್ ಏನ್ತಾನೆ ಹೇಳಿ ಅವನು ಸುಮ್ಮನೆ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಯೆ ಯಾವುದು ಗೊತ್ತೇ, ತಾಯಿ ತಂದೆ ಸೋದರರು ಸೋದರಿ ಹೆಂಡತಿ ಮಕ್ಕಳು ಸೋದರಳಿಯ ಸೋದರ ಸೊಸೆ ಇವರೇ ಮೊದಲಾದ ಸ್ವಬಾಂಧವರಲ್ಲಿ ಇಡುವಂತಹ ಪ್ರೀತಿಯೇ ಮಾಯೆ. ದಯೆ ಅಂತಂದ್ರೆ ಸರ್ವಭೂತಗಳಲ್ಲಿಯೂ ಒಂದೇ ಸಮ ಪ್ರೀತಿ. ಈ ನನ್ನದು ಈಗ ದಯೆಯೋ ಮಾಯೆಯೋ? ಆದರೆ ಹೃದಯ ನನಗೆ ಬಹಳ ಮಟ್ಟಿಗೆ ಉಪಕಾರ ಮಾಡಿದ್ದಾನೆ, ನನಗೆ ಬಹಳ ಸೇವೆ ಮಾಡಿದ್ದಾನೆ. ವಿಶೇಷತಃ ನಾನು ಕಾಯಿಲೆ ಬಿದ್ದಿದ್ದಾಗ, ಆದರೆ ಕೊನೆಯಲ್ಲಿ ನನಗೆ ಚಿತ್ರಹಿಂಸೆಯನ್ನು ಕೊಟ್ಟ ಆತ ಕೊಡ್ತಾ ಇದ್ದಂತಹ ಚಿತ್ರ ಹಿಂಸೆ ಅಷ್ಟು ತಡೆಯಲಾರದಾಗಿಬಿಟ್ಟಿತ್ತು. ಒಮ್ಮೆ ನಾನು ಗಂಗಾ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಬೇಕು ಅಂತ ದಡದವರೆಗೂ ಹೋಗ್ಬಿಟ್ಟಿದ್ದೆ. ಆದರೆ ಆತ ಬಹಳವಾಗಿ ನನಗೆ ಸೇವೆ ಮಾಡಿದ್ದಾನೆ. ಈಗ ಅವನು ಕೈಗೆ ಒಂದಿಷ್ಟು ಹಣ ದೊರೆಯುವುದಾದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಅದಕ್ಕಾಗಿ ನಾನು ಯಾರಂತಾನೇ ಕೇಳೋದಕ್ಕೆ ಹೋಗ್ಲಿ, ಯಾರು ಇದನ್ನೆಲ್ಲ ಇಲ್ಲಿ ಬರುವ ಧನಿಕರ ಮುಂದೆ ಹೇಳ್ಕೊಳ್ತಾ ಹೋಗುವವರು ಅಂತ ಮಾಸ್ಟರ್ ಮಾಷೆಯ ಬಳಿಕ ಬರೀತಾನೆ. ಗಂಟೆ ಅಪರಾಹ್ನ ಎರಡೋ ಮೂರೋ ಅದರಸೇನ ಮತ್ತು ಬಲರಾಮ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ನೆಲದ ಮೇಲೆ ಕುಳಿತುಕೊಂಡು ಪರಮಹಂಸರ ದೇಹಾರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಪರಮಹಂಸರು ಹೇಳ್ತಾ ಇದ್ದಾರೆ, ನನ್ನ ಶರೀರವೇನೋ ಆರೋಗ್ಯದಿಂದಲೇ ಇದೆ, ಆದರೆ ಮನಸ್ಸು ಸ್ವಲ್ಪ ಕಷ್ಟಕ್ಕೊಳಗಾಗಿದೆ ಅಂತಷ್ಟೇ ಹೇಳಿದ್ರಂತೆ ಮಾಸ್ಟರ್ ಮಹರ್ಷಿಯ ಬರೀತಾನೆ. ಆದರೆ ಅವರು ಹೃದಯನ ಕಾಯಿಲೆಯ ಸಂಬಂಧವಾಗಿ ಇವರ ಹತ್ರ ಯಾವ ಮಾತನ್ನು ಎತ್ತಲೇ ಇಲ್ವಂತೆ. ಯಾಕೆಂತಂದ್ರೆ ಅದರಸೇನ ಅವನು ಕೈ ತುಂಬ ಸಂಬಳ ಬರುವವನು, ಬಲರಾಮ್ ಬಹಳ ದೊಡ್ಡ ಶ್ರೀಮಂತ. ಈ ಹೃದಯರಾಮನಿಗೆ ಕಾಯಿಲೆ ಆಗಿದೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೇಳ್ಬಿಟ್ಟು ಏನ್ ಅರ್ಥ ಅದಕ್ಕೆ? ಏನಾದ್ರು ಮಾಡಿ ಅಂತಲೇ ತಾನೆ. ಆದ್ರೆ ಶ್ರೀರಾಮಕೃಷ್ಣ ಅದನ್ನ ಹೇಳುವವರಲ್ಲ. ಯಾಕೆಂತಂದ್ರೆ ಅದೊಂದು ಬಗೆಯ ಮಾಯೆ, ಅವನು ಸೋದರಳಿಯ. ಶ್ರೀರಾಮಕೃಷ್ಣರು ಈಗ ಮಾತುಕತೆಯನ್ನ ಬೇರೆ ಕಡೆ ತಿರುಗಿಸ್ತಾರೆ. ಮಾತುಕತೆ ಸಿಂಹವಾಹಿನಿಯ ಸಂಬಂಧವಾಗಿ ತಿರುಗಿತಂತೆ. ಮಾಸ್ಟರ್ ಮಹರ್ಷಿಯ ಬರೀತಾನೆ, ಸಿಂಹವಾಹಿನಿ ಅಂತಂದ್ರೆ ದುರ್ಗೆ ಅಂತಲೇ ಅರ್ಥ. ದುರ್ಗೆ ದುರ್ಗೆ ಅಂತ ಕರೆದ್ರೆ ಸಾಲದೆ ಸಿಂಹವಾಹಿನಿ ಅಂತ ಕರೆದ್ಬಿಟ್ರು. ಅವಳು ಸಿಂಹದ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಆ ವಿಶೇಷವಾಗಿ ಕೆಲವು ಭಕ್ತರು ಇಷ್ಟಪಟ್ಟಿದ್ದಾರೆ. ನಮ್ಮಮ್ಮ ಸಿಂಹ ಸವಾರಿಣಿ ಅಂತ ಹೇಳ್ಕೊಳ್ಳೋಕ್ಕೆ ಸಂತೋಷ ಅವರಿಗೆ. ದುರ್ಗೆ ಮಾಮೂಲು ಇದ್ದೇ ಇದೆ ಅದು, ಎಂಥ ದುರ್ಗೆ ಸಿಂಹದ ಮೇಲೆ ಕುಡ್ಕೊಂಡು ಹೋಗ್ತಕ್ಕಂಥವಳು ಅಂತ. ಆದ್ರಿಂದ ನೇರವಾಗಿ ದುರ್ಗೆ ಅಂತ ಹೇಳದೆ ಸಿಂಹವಾಹಿನಿ. ಶ್ರೀರಾಮಕೃಷ್ಣರು ಹೇಳ್ತಾರಂತೆ, ನಾನು ಸಿಂಹವಾಹಿನಿಯನ್ನ ನೋಡಿ ಬರೋದಕ್ಕೆ ಹೋಗಿದ್ದೆ. ಆಕೆಯನ್ನ ಕಲ್ಕತ್ತದ ಮಣಿಮಲ್ಲಿಕ ಎಂಬವನ ಮನೆತನಕ್ಕೆ ಸೇರಿದಂತಹ ಒಂದು ಕುಟುಂಬದವರು ಪೂಜೆ ಮಾಡ್ತಿದ್ದಾರೆ. ಈ ಕುಟುಂಬದವರು ಬಹಳ ಕಷ್ಟ ಸ್ಥಿತಿಯಲ್ಲಿದ್ದಾರೆ. ಮನೆ ಹರುಕುಲು ಮುರುಕುಲು, ಗೋಡೆ ನೆಲ ಎಲ್ಲ ಹಸಿರು ಪಾಚಿ ಮತ್ತು ಪಾರಿವಾಳದ ಹಿಕ್ಕಿಗಳಿಂದ ತುಂಬಿದೆ. ಗೋಡೆಯ ಸುಣ್ಣ ಒರೆಮಣ್ಣು ಛಿದ್ರ ಛಿದ್ರವಾಗಿ ಒಡೆದು ಉದುರ್ತಾ ಇದೆ. ಆದರೆ ಇದೇ ಮನೆತನದ ಉಳಿದ ಕುಟುಂಬಗಳು ಒಳ್ಳೆ ಸ್ಥಿತಿಯಲ್ಲಿವೆ. ಈ ಮನೆಯವರು ಮಾತ್ರ ಏಳಿಗೆಗೆ ಬರುವ ಯಾವ ಸೂಚನೆಯೂ ನನಗೆ ಕಂಡು ಬರಲಿಲ್ಲ ಅಂತ ಹೀಗೆ ಹೇಳ್ತಾ ಮಾಸ್ಟರ್ ಮಾಸ್ಟರ್ ಹೇಳ್ತಾರೆ. ಒಳ್ಳೆಯದು, ಇದು ಏನು ಸೂಚಿಸುತ್ತೆ? ಮಣಿಮಲ್ಲಿಕನ ಮನೆತನಕ್ಕೆ ಸೇರಿದ ಒಂದು ಕುಟುಂಬದವರ ಮನೆಯಲ್ಲಿ ದುರ್ಗಾ ಇವಳು ಸಿಂಹವಾಹಿನಿ. ದುರ್ಗಾ ಮಾತೆಯೇ ಸರ್ವಶಕ್ತಿಶಾಲಿನಿ, ಅಲ್ಲಿ ಆರಾಧಿಸಲ್ಪಡ್ತಾ ಇದ್ದಾಳೆ. ಶ್ರೀರಾಮಕೃಷ್ಣ ಏನ್ ನೋಡ್ತಾ ಇದ್ದಾರಲ್ಲಿ, ದಾರಿದ್ರ್ಯ, ಸುಣ್ಣ ಬಣ್ಣ ಮಾಡೋದಕ್ಕೆ ದುಡ್ಡಿಲ್ಲ, ಹರುಕುಲು ಮರುಕುಲು ಮನೆ, ಒರೆ ಮಣ್ಣು ಗಾರೆ ಅದೆಲ್ಲ ಕಿತ್ತೋಗಿದೆ, ಛಿದ್ರ ಛಿದ್ರವಾಗಿದೆಯಂತೆ. ಅಂತ ಮನೆಗಳು ನಾವು ಅಲ್ಲಲ್ಲಿ ಕಾಣ್ತೀವಿ. ಇದೇ ಮನೆತನಕ್ಕೆ ಸೇರಿದ ಇತರ ಕುಟುಂಬದವರೆಲ್ಲ ಚೆನ್ನಾಗಿದ್ದಾರಂತೆ. ಅವ್ರ ಮನೆಯಲ್ಲಿ ಈ ತರ ದುರ್ಗೆ ಅಥವಾ ಸಿಂಹವಾಹಿನಿ ಪೂಜೆ ಇಷ್ಟರ ಮಟ್ಟಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಶ್ರೀರಾಮಕೃಷ್ಣ ಅಲ್ಲಿಗೆ ಹೋಗಿಲ್ಲ ನೋಡಿ. ಆದರೆ ಇವರ ಮನೆಯಲ್ಲಿ ಪೂಜೆಯನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮನೆ ಮಾತ್ರ ಹರುಕುಲು ಮುರುಕುಲು. ಅದೇನು ಸಾತ್ವಿಕತೆಯ ಲಕ್ಷಣವೇ? ಇದು ಏನು ಸೂಚಿಸುತ್ತೆ ಅಂತ ಮಾಸ್ಟರ್ ಮಾಷಿಯನ್ನು ಕೇಳ್ತಾರೆ. ಮಾಸ್ಟರ್ ಮಾಷಿ ಏನ್ ಹೇಳ್ತಾನೋ ಬಿಡ್ತಾನೋ ಆ ವಿಚಾರ ಬೇರೆ, ಈ ವಿಚಾರವಾಗಿ ತಮಗೇನೋ ಹೇಳೋದಕ್ಕಿದೆ. ಅದಕ್ಕೋಸ್ಕರ ನೀನೇನು ಹೇಳ್ತೀಯ ಅಂತ ಮೊದಲು ಕೇಳಿದ ಹಾಗೆ ಮಾಡಿ, ಅವನು ಏನ್ ಹೇಳಿದ್ರು ಅದು ಹಾಗಲ್ಲ ಹೀಗೆ ಅಂತ ತಾವೇನು ಹೇಳೋದಕ್ಕಿದ್ದಾರೆ. ಈಗ ಮಾಸ್ಟರ್ ಮಾಷಿಯನ್ನ ಅವರು ಕೇಳಿದ್ರು ಕೂಡ ಮಾಸ್ಟರ್ ಮಾಷಿಯ ಮಾತ್ರ ಸುಮ್ಮನೆ ಕುಳಿತಿದ್ದಾನೆ ಅಂತ ಅವನೇ ಬರ್ಕೊಂಡಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಯಾತಕ್ಕೆ ಹೀಗುತ್ತೆ? ಯಾರ್ಯಾರು ಯಾವ್ಯಾವ ಕರ್ಮಫಲದ ಬುತ್ತಿಯನ್ನು ಕಟ್ಕೊಂಡು ಬಂದಿದ್ದಾರೋ ಅವರವರು ಅದನ್ನು ಉಣ್ಣಲೇಬೇಕು. ಪೂರ್ವ ಸಂಸ್ಕಾರ ಪ್ರಾರಬ್ಧ ಇವನ್ನೆಲ್ಲ ಒಪ್ಕೊಳ್ಬೇಕು. ಆದರೂ ಆ ಹರುಕುಲು ಮರುಕುಲು ಮನೆಯಲ್ಲಿ ಸಿಂಹವಾಹಿನಿಯ ಮುಖ ಸುಮ್ಮನೆ ಹೊಳಿತಾ ಇರುವ ಕಂಡಿತು ನನಗೆ, ಆವಿರ್ಭಾವವನ್ನು ಒಪ್ಪಿಕೊಳ್ಳೇಬೇಕು ಅಂತಂದ್ರು. ಈಗ ನಾವು ಚೆನ್ನಾಗಿ ತಿಳ್ಕೊಂಡು ಬಿಡ್ಬೇಕು. ಏನ್ ತಿಳ್ಕೊಳ್ಬೇಕು? ಮನುಷ್ಯ ಪಡ್ತಕ್ಕಂತ ಕಷ್ಟಕ್ಕೂ ಅವನು ಮಾಡತಕ್ಕಂತ ಪೂಜೆ ಭಕ್ತಿ ಆರಾಧನೆ ಇವುಗಳಿಗೂ ಯಾವ ಬಗೆಯ ಸಂಬಂಧ, ಎಷ್ಟರ ಮಟ್ಟಿನ ಸಂಬಂಧವನ್ನು ಕಲ್ಪಿಸಬೇಕು ಅಂತ. ಇದ್ಯಾಕೆ ಹೀಗೆ ಗೊತ್ತೇ? ಯಾರ್ಯಾರು ಯಾವ್ಯಾವ ಕರ್ಮಫಲದ ಬುತ್ತಿಯನ್ನು ಕಟ್ಕೊಂಡು ಬಂದಿದ್ದಾರೋ ಅವರವರು ಅದನ್ನು ಉಣ್ಲೇಬೇಕು. ಶ್ರೀರಾಮಕೃಷ್ಣರು ಸತ್ಯಪ್ರಿಯರು, ಸತ್ಯವಾಕ್ಯ ಪರಿಪಾಲಕರು, ಅವರ ಆಡಿದ ಮಾತು ಪ್ರತಿಯೊಂದು ಕೂಡ ಹಾಗಾಗೆ ಸತ್ಯ. ಅದನ್ನೇನೋ ಸತ್ಯವಾಗಿ ನೀವು ಮಾಡಬೇಕಾಗಿಲ್ಲ, ಅವರು ಹಾಗಲ್ಲ ಹೇಳಿದ್ದು ಹೀಗೆ ಅಂತ ಹೇಳಿ ಸತ್ಯ ಮಾಡಬೇಕಾಗಿಲ್ಲ, ನೇರವಾಗಿ ಸತ್ಯವನ್ನೇ ಹೇಳ್ತಾರವರು. ಒಂದನ್ನು ಇನ್ನೊಂದಾಗಿ ಹೇಳ್ತಕ್ಕಂಥವರೇ ಅಲ್ಲ. ಆದ್ರಿಂದ ಪೂರ್ವ ಕರ್ಮ ಫಲ ಒಳ್ಳೆಯದು ಕೆಟ್ಟದ್ದು ಅಂತೇನು ಉಪನಿಷತ್ತುಗಳಲ್ಲಿ ಬರೆಯಲ್ಪಟ್ಟಿವೆಯೋ ಅದೆಲ್ಲ ಬರೆಯಲ್ಪಟ್ಟಿವೆ ಆಗಲಿ ಅಂತ ಬೃಹದಾರಣಿಕ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಒಳ್ಳೇದು ಮಾಡಿದಕ್ಕೆ ಒಳ್ಳೆಯ ಫಲ, ಕೆಟ್ಟದ್ದು ಮಾಡಿದಕ್ಕೆ ಕೆಟ್ಟ ಫಲ ಸಿಕ್ಕೇ ಸಿಕ್ಕುತ್ತೆ ಅಂತ. ಪೂರ್ವ ಜನ್ಮದಲ್ಲಿ ಮಾಡಿದಂತ ಫಲ ಈ ಜನ್ಮಕ್ಕೆ ಹರಿದುಕೊಂಡು ಬರುತ್ತೆ ಅಂತನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೇನೋ 99 ಜನರಿಗೆ ಗೊತ್ತಿಲ್ಲ. ಆದ್ರಿಂದ ಮತ್ತೆ ಮತ್ತೆ ತಪ್ಪು ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅವರು ಹಿಂದಿನ ಜನ್ಮದ ತಪ್ಪು ಕಾರ್ಯದಿಂದಾಗಿ ಉಂಟಾದ ಪಾಪ ಫಲವನ್ನ ಇವತ್ತು ನಾನು ಬಗೆ ಬಗೆಯ ದುಃಖಗಳನ್ನು ಅನುಭವಿಸುವುದರ ಮೂಲಕ ಅನುಭವಿಸ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಾಗುವಾಗಿದ್ದರೆ ಅವನು ಮತ್ತೆ ಹೊಸ ಹೊಸ ಪಾಪ ಕಾರ್ಯಗಳನ್ನ ತಪ್ಪು ಕಾರ್ಯಗಳನ್ನ ಮಾಡ್ತಿರಲಿಲ್ಲ. ಅವನು ಅದೇ ಮಾಯೆ ಅಂತ ಹೇಳಿದ್ರೆ. ಇಂತಹ ಶ್ರೀರಾಮಕೃಷ್ಣರ ಅವತಾರ ಪುರುಷರ ಸಾಧುಸಂತರ ಮಾತುಗಳನ್ನು ಕೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಜನ್ಮಾಂತರಗಳ ಕರ್ಮ ಫಲ ಅಂತ ಇರ್ತಕ್ಕಂಥದ್ದು ಮುಂದಿನ ಜನ್ಮದಲ್ಲಿ ಫಲ ಕೊಡುವುದಕ್ಕಾಗಿ ಅದು ಹರಿದುಕೊಂಡು ಬರುತ್ತೆ ಅಂತ. ಪೂರ್ವ ಸಂಸ್ಕಾರ ಪ್ರಾರಬ್ಧ ಇವುಗಳನ್ನೆಲ್ಲ ಒಪ್ಪಿಕೊಳ್ಳೇಬೇಕು ಅಂತ ಅಷ್ಟೇ ಹೇಳಿದ್ರು ಅವರು. ಇದನ್ನ ವಿವರಿಸ್ತಾ ಹೋಯ್ತು ಅಂತ ಹೇಳಿದ್ರೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ವಿವರಿಸಬಹುದು. ಒಮ್ಮೆ 19 ಒಬ್ಬ ಹುಡುಗ, ಬಂಗಾಳಿ ಹುಡುಗ, ಬಂಗಾಳದೇಶದಲ್ಲಿ ನಡೆದಂತಹದ್ದು. ಅದನ್ನ ಟ್ರೂತ್ ಅಂತ ಒಂದು ಮ್ಯಾಗಝಿನ್ ಇದೆ, ಅದರೊಳಗೆಲ್ಲ ಬರೆದಿಟ್ಟಿದ್ದಾರೆ ಆಧಾರಭೂತವಾದಂತಹ ಲೇಖನಗಳವೆಲ್ಲ. ಕಾಗಕ್ಕ ಗುಬ್ಬಕ್ಕನ ಕಥೆಗಳಲ್ಲ, ಪ್ರತ್ಯಕ್ಷವಾಗಿ ಕಂಡು ಅದು ಕೂಡ ವಿಚಾರಶೀಲರು, ಬುದ್ಧಿವಂತರು, ಮೇಧಾವಿಗಳು ಅಂತವರೇ ಹೋಗಿ ಆ ಜಾಗಕ್ಕೆ ಹೋಗಿ ಅಲ್ಲಿ ಏನೇನಾಯಿತು ಅಂತ ಅನ್ನೋದನ್ನೆಲ್ಲ ಪ್ರತ್ಯಕ್ಷವಾಗಿ ತಿಳಿದುಕೊಂಡು ಬಂದು ಪ್ರಮಾಣೀಕರಿಸಿ ಬರೆಯಲ್ಪಟ್ಟಂತಹ ಲೇಖನಗಳವೆಲ್ಲ. 19 ಹುಡುಗ ವಿಶೇಷವಾದ ಹೊಟ್ಟೆ ನೋವಿನಿಂದ ನರಳುತ್ತಾ ಇದ್ದ. ಒಂದಾನೊಂದು ದಿನ ಹೀಗೆ ದಾರಿ ಮೇಲೆ ಹೋಗ್ತಾ ಇರುವಾಗ ಆ ಹೊಟ್ಟೆ ನೋವು ತಾಳ್ದಾರ್ತೆ ಬಿದ್ದ್ಬಿಟ್ಟ. ಆ ಹೊತ್ತಿಗೆ ಸರಿಯಾಗಿ ಅವನು ಪುಣ್ಯವಶಾತ್ತೋ ಎಂಬಂತೆ ಒಬ್ಬ ದೇವಿಯ ಆರಾಧಕ, ದೇವಿಯ ಭಕ್ತ, ಆತನಿಗೆ ಸ್ವಲ್ಪ ಜ್ಞಾನ, ತ್ರಿಕಾಲ ಜ್ಞಾನ ಕೂಡ ಇತ್ತು. ದೇವಿಯನ್ನು ವಶಪಡಿಸಿಕೊಂಡಿದ್ದ ಅಥವಾ ದೇವಿಯನ್ನು ಒಲಿಸಿಕೊಂಡಿದ್ದ. ಆತ ಅಲ್ಲಿಗೆ ಬಂದಾಗ ಇವನ ಅವತ್ತೆಯನ್ನು ನೋಡಿ ಆ ಹುಡುಗನ ಹಣೆಗೆ ಕುಂಕುಮವನ್ನು ಹಚ್ಚಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಡ್ತಾನೆ. ಜಗನ್ಮಾತೆ ಪ್ರತ್ಯಕ್ಷವಾಗ್ತಾರೆ. ಅಮ್ಮ, ಪಾಪ ಈ ಹುಡುಗ 19 ಹುಡುಗ, ಯಾತಕ್ಕೆ ಇವನಿಗೆ ಇಷ್ಟೊಂದು ಕಷ್ಟ ಬಂದಿದೆ? ಅಮ್ಮ ಹೇಳ್ತಾಳೆ, ನೋಡು, ಅವನು 7 ಹಿಂದೆ ಹಿಂದೆ ಆತ ತನ್ನ ತಾಯಿಯನ್ನು ಹೊಟ್ಟೆ ಒರೆಸಿದ್ದ. ಬಗೆ ಬಗೆಯ ಕೀಟಲೆ ಮಾಡಿ ಹೊಟ್ಟೆ ಉರಿಸಿದ್ದ. ಅದಕ್ಕೆ ಅವನಿಗೆ ಹೊಟ್ಟೆ ನೋವು ಬರ್ತಾ ಇದೆ. ತೀವ್ರವಾದ ಹೊಟ್ಟೆ ನೋವು ಹೋಗುದೇ ಇಲ್ಲ. ಅದು ಸರಿಯಮ್ಮ, ಅದನ್ನು ಹೋಗಲಾಡಿಸೋದಕ್ಕೆ ದಾರಿ ಏನಾದರೂ ಇದೆಯಾ? ಅವನು ಇದನ್ನ ಇನ್ನೂ 3 ಅನುಭವಿಸಬೇಕು. 7 ಅದನ್ನು ಅನುಭವಿಸ್ಬೇಕಾಗತ್ತೆ. ಒಂದೇ ಜನ್ಮದಲ್ಲಿ ಹೋಗುವಂತಹದ್ದಲ್ಲ ಅದು ಅಂತ ಜಗನ್ಮಾತೆ ಹೇಳ್ತಾಳೆ. ಆಗ ಈ ಜ್ಞಾನಿ ಪರಮ ಕರುಣೆಯಿಂದ ಪ್ರಾರ್ಥನೆ ಮಾಡಿಕೊಡ್ತಾರಮ್ಮ, ಏನಾದರೂ ವಾಸಿಯಾಗೋದಕ್ಕೆ ಮಾರ್ಗ ಹೇಳು. ಆಗ ಜಗನ್ಮಾತೆ ಒಂದು ಸೂಚನೆ ಕೊಡ್ತಾಳೆ. ಅವನು ತನ್ನ ತಾಯಿಯ ಪಾದ ತೊಳೆದು ಆ ನೀರನ್ನು ಕುಡಿದ್ರೆ ಮತ್ತು ಅವಳ ಎಂಜಲನ್ನು ತಾಯಿತ ಕಟ್ಟಿಕೊಂಡ್ರೆ ವಾಸಿಯಾಗುತ್ತೆ. ಆದರೆ 4 ಹಿಂದಿನ ತಾಯಿ ಅವಳು, ಈಗ ಅವಳೆಲ್ಲಿದ್ದಾಳೆ? ಅದಕ್ಕೋಸ್ಕರ ಅಜ್ಞಾನಿಗಳು ಕೇಳ್ತಾರೆ, ಅಮ್ಮ ಅವನು ಈಗ 4 ಹಿಂದಿನ ಆ ತಾಯಿಯನ್ನು ಕಂಡುಹುಡುಕೋದು ಹೇಗೆ, ಈಗ ಎಲ್ಲಿದ್ದಾಳು ಅವಳು? ಈಗ ನೋಡು, ಅವಳು ಇಂಥ ಮನೇಲಿ ಹುಟ್ಟಿದ್ದಾಳು. ಅವಳು ವಿಧವೆಯಾಗಿದ್ದಾಳೆ, ಅವಳು ಕೂಡ ದುಷ್ಟೆ. ಅವಳು ಏಳು ಜನ್ಮ ಇದೇ ತರಹ ಮದುವೆ ಆಗೋದು ಗಂಡ ಸಾಯೋದು, ಮದುವೆ ಆಗೋದು ಗಂಡ ಸಾಯೋದು, ವಿಧವೆಯಾಗಿಯೇ ತನ್ನ ಮುಂದಿನ ಜನ್ಮವನ್ನ ಕಳೆಯೋದು. ಈ ರೀತಿಯಲ್ಲಿ ಅವಳು ಏಳು ಜನ್ಮ ಅವಳು ಕೂಡ ಕಷ್ಟಪಡಬೇಕಾಗಿದೆ. ಯಾಕೆ ಅಂತಂದ್ರೆ ಅವಳು ತನ್ನ ಗಂಡನ್ನು ಒದ್ದು ಬಿಟ್ಟಿದ್ಲು. ಜಗನ್ಮಾತೆ ಎಲ್ಲ ಲೆಕ್ಕ ಇಟ್ಬಿಡ್ತಾಳೆ ಅಂತಷ್ಟೇ ಹೇಳಿದ್ಲು. ಅವಳ ಪರಿಹಾರಕ್ಕೆ ಮಾತ್ರ ಏನು ಹೇಳಲಿಲ್ಲ, ಇವನು ಕೇಳಲೂ ಇಲ್ಲ. ಈತ ಹೋಗಿ ಆ ಹುಡುಗನಿಗೆ ಹೇಳ್ತಾನೆ, ಹುಡುಗನಿಗೆ ಪ್ರಜ್ಞೆ ಬಂದ ಮೇಲೆ ಹೇಳ್ತಾನೆ, ಈ ತರ ಮಾಡು, ಇಂತಹ ಜಾಗದಲ್ಲಿ ನಿನ್ನ ತಾಯಿ ಇದ್ದಾಳೆ, ಈ ತರ ಪಾದ ತೊಳೆದು ತೀರ್ಥ ತಕೋ, ಅವಳು ಎಂಜನ್ನು ತಾಯಿತ ಕೊಟ್ಕೋ ಅಂತ. ಅದೇ ತರ ಮಾಡ್ತಾನೆ, ಅವನ ಹೊಟ್ಟೆ ನೋವು ಸಂಪೂರ್ಣ ವಾಸಿಯಾಗುತ್ತೆ. ಕರ್ಮಫಲವನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ, ಆದ್ರೆ ಆ ಹೋಗಲಾಡಿಸೋದಕ್ಕೆ ಏನೋ ಒಂದು ಅದಕ್ಕೂ ಕೂಡ ಒಂದು ಕರ್ಮ ಮುಗಿದಿರಬೇಕು ಅಂತ ಕಾಣುತ್ತೆ. ಅದಕ್ಕೆ ಸರಿಯಾಗಿ ಆ ಜ್ಞಾನಿಗಳು ಬರಬೇಕಾ? ಹಾಗೆ ಬರಬೇಕಾದರೂ ಕೂಡ ಸ್ವಲ್ಪ ಸುಕೃತ ಇರಬೇಕಾಗತ್ತೆ, ಆದರೆ ಅನುಭವಿಸಬೇಕಾಗತ್ತೆ ಅಂತ ಅನ್ನೋದು ಮಾತ್ರ ತೀರಾ ತೀರಾ ಸತ್ಯ. ಇಂತಹ ಹಲವಾರು ಘಟನೆಗಳಿವೆ. ಆದರೆ ನಾವು ಯಾವಾಗ ಭಗವಂತನಿಗೆ ಸಂಪೂರ್ಣ ಶರಣಾಗುತ್ತೇವೋ, ಶ್ರೀ ಮಾತೆ ಶಾರದಾದೇವಿಯವರು ಹೇಳಿದಂತೆ, ವಿಧಿ ತಾನು ಬರೆದ ಬರಹವನ್ನು ತನ್ನ ಹಸ್ತದಿಂದ ತಾನೇ ಅಳಿಸಿಬಿಡುತ್ತಾಳೆ ಅಂತ. ಈ ಮಾತು ಬಹಳ ಬಹಳ ಸತ್ಯ. ಯಾರ್ಯಾರು ಹೃತ್ಪೂರ್ವಕವಾಗಿ ಭಗವಂತನಿಗೆ ಶರಣಾಗಿದ್ದಾರೋ ಅವರವರು ತಮ್ಮ ತಮ್ಮ ಜೀವನವನ್ನು ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ತಮಗೆ ಅಲ್ಲಿಯವರೆಗೆ ಇದ್ದಂತ ಎಷ್ಟೋ ದುರಿತುಗಳು ಭಗವಂತನಿಗೆ ಶರಣಾಗಿ ಭಗವಂತನ ಪ್ರಾರ್ಥನೆ ಜಪ ಧ್ಯಾನಗಳಲ್ಲಿ ನಿರತರಾಗಿದ್ದರ ಪರಿಣಾಮವಾಗಿ ಆ ದುರಿತಗಳೆಲ್ಲ ಕ್ಷಯವಾದದ್ದನ್ನ ಅವರವರೇ ಅನುಭವಿಸುವಂತಹದ್ದಕ್ಕೆ ಅವರವರೇ ಸಾಕ್ಷಿಯಾಗಿ ನೀವೇ ಇದ್ದೀರಿ ಇಲ್ಲೆಲ್ಲ. ಆದರೆ ಆ ಪರಿಶೋಧನೆ ಮಾಡಿಕೊಳ್ಬೇಕು, ಆತ್ಮನಿರೀಕ್ಷೆ ಮಾಡಿಕೊಳ್ಬೇಕು, ಎಷ್ಟು ಸುಖವಾಗಿದೆ ಅಂತ. ಸುಖವಾದವರು ಅನುಕೂಲವಾದವರು ಬಹಳ ಜನ ಇದ್ದಾರೆ. ಆದ್ರಿಂದಲೇನೆ ಈ ವೈಜ್ಞಾನಿಕ ಯುಗದಲ್ಲಿ ದೇವರಿಲ್ಲ ದೇವರಿಲ್ಲ ಅಂತ ಅವರೆಷ್ಟೇ ಗಲಾಟೆ ಮಾಡಿದರೂ ಕೂಡ ಯಾರು ಅವ್ರ ಮಾತನ್ನ ಕಿವಿ ಮೇಲೆ ಹಾಕೊಳ್ಳದೇ ಇಲ್ಲ. ಬುದ್ಧಿಲ್ಲ ಹೋಗಿ ನಿಮಗೆ ಅಂತ ಅವರು ಪಾಡಿದವರು ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಪೂಜೆಯಲ್ಲಿ, ಆರಾಧನೆಯಲ್ಲಿ, ಪಾರಾಯಣದಲ್ಲಿ ತತ್ಪರರಾಗಿಬಿಡ್ತಾರೆ. ಎಷ್ಟು ಜನ ವೈಜ್ಞಾನಿಕರು ಬಂದು ಹೇಳಿದ್ರು, ಸೈನ್ಸ್ ಓದೋರು ಬಂದು ಹೇಳಿದ್ರು ಕೂಡ ನಮ್ಮ ಜನ ನಂಬೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅವರ ಅಂತರಂಗದಲ್ಲಿ ಭಗವಂತ ಕೃಪೆ ಮಾಡತಕ್ಕಂತಹದ್ದು, ತಮ್ಮ ದುರಿತುಗಳನ್ನು ಕ್ಷಯ ಮಾಡಿದಂತಹದ್ದನ್ನ ಅನುಭವಿಸ್ತಾ ಇದ್ದಾರೆ. ಆ ತರಹ ದುರಿತ ಕ್ಷಯವಾದದ್ರಿಂದಲೇನೆ ಈ ತರಹ ಆಶ್ರಮಗಳಿಗೋ ದೇವಸ್ಥಾನಗಳಿಗೋ ತೀರ್ಥಕ್ಷೇತ್ರಗಳಿಗೋ ಜನ ಹೋಗೋದಕ್ಕೆ ಸಾಧ್ಯವಾಗುತ್ತೆ, ಕರ್ಮ ಕ್ಷಯವಾಗುತ್ತದೆ. ಆದರೆ ಯಾರು ಭಗವಂತನಿಗೆ ಶರಣಾಗುವುದಿಲ್ವೋ, ಭಗವದ್ ಭಕ್ತಿಯನ್ನು ತಾಳುವುದಿಲ್ವೋ, ಭಗವತ್ ಕಾರ್ಯದಲ್ಲಿ ಸಹಕರಿಸುವುದಿಲ್ವೋ, ಅವರು ಮಾತ್ರ ತಮ್ಮ ಕರ್ಮ ಫಲವನ್ನ ಎರಡೆರಡು ಕೈಗಳಲ್ಲೂ ಊಟ ಮಾಡಬೇಕಾಗುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರ್ಯಾರು ಯಾವ್ಯಾವ ಕರ್ಮ ಫಲದ ಭಕ್ತಿಯನ್ನು ಕಟ್ಕೊಂಡು ಬಂದಿದ್ದಾರೋ ಅವರವರು ಅದನ್ನು ಉಣಲೇಬೇಕು, ಪೂರ್ವ ಸಂಸ್ಕಾರ ಪ್ರಾರಬ್ಧ ಇವಳದನ್ನು ಒಪ್ಪಿಕೊಳ್ಳೇಬೇಕು. ಆದರೆ ಶ್ರೀರಾಮಕೃಷ್ಣ ಯುದ್ಧದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಆ ಬಡವನ ಮನೆಯಲ್ಲಿ ಸಿಂಹವಾಹಿನಿಯ ಮುಖ ಸುಮ್ಮನೆ ಹೊಳಿತಾ ಇರುವ ಹಕ್ಕು ಕಂಡಿತು. ಅಂದ್ರೆ ಈತನ ಪೂಜೆಯನ್ನ ಆಕೆ ಸ್ವೀಕಾರ ಮಾಡಿದ್ದಾಳೆ. ಇವನ ಪೂಜೆಯನ್ನ ಇವನು ಕೊಟ್ಟಂತಹ ನೈವೇದ್ಯವನ್ನ ತಿಂದು ತಿಂದು ಪೂಜೆಯನ್ನು ಸ್ವೀಕರಿಸಿ ಸಂತುಷ್ಟಳಾಗಿ ಅವಳ ಮುಖ ಪ್ರಫುಲ್ಲವಾಗಿದೆ. ಅವಳು ಸಂತುಷ್ಟರಾಗಿದ್ದಾಳೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ, ಅವಳು ಮುಖ ಪ್ರಫುಲ್ಲವಾಗಿರತಕ್ಕಂತಹದ್ದು ಅದನ್ನು ಶ್ರೀರಾಮಕೃಷ್ಣ ತಮ್ಮ ದಿವ್ಯ ಚಕ್ಷುಸ್ಸಿನಿಂದ ಕಾಣತಕ್ಕಂತಹದ್ದು. ಹಾಗಾದ್ರೆ ದೇವಿ ಪ್ರಫುಲ್ಲಾದರೂ ಕೂಡ ಅವನ ದಾರಿದ್ರ್ಯವನ್ನು ಯಾಕೆ ಹೋಗಲಾಗ್ತಿಲ್ಲ ಅಂತ ಕೇಳಿದ್ರೆ, ಅವನು ಅದನ್ನು ಕೇಳ್ಕೊಳ್ಳದೇ ಇದ್ದಿರಬಹುದು. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಭಗವಂತ ಒಂದು ಬಗೆಯ ಆನಂದವನ್ನು ಕೊಟ್ಬಿಡ್ತಾನೆ. ಅಂತರಂಗದಲ್ಲಿ ಒಂದು ಬಗೆಯ ಆನಂದವನ್ನು ಕೊಟ್ಟಾಗ ಅದು ಮನೆ ಮುರುಕಲು ಮನೆನೋ ಅದಕ್ಕೆ ಸಾರಣೆ ಆಗಿದೆಯೋ ಗಾರೆ ಆಗಿದೆಯೋ ಇಲ್ವೋ ಅಂತನ್ನೋದ್ರ ಬಗ್ಗೆ ಲಕ್ಷವೇ ಹೋಗೋದಿಲ್ಲ. ಮೈಕೈ ನೋವಾಗ್ತಾ ಇರ್ತದೆ ಅಥವಾ ಕಾಯಿಲೆಯಿಂದಾಗಿ ಬಗೆ ಬಗೆಯ ಯಾತನೆಗಳನ್ನು ಅನುಭವಿಸಬೇಕಾದ ಸಂದರ್ಭ ಬಂದರೂ ಕೂಡ ಯಾತನೆಯ ಪಾಡಿಗೆ ಯಾತನೆ ಇರ್ತದೆ, ಇವನ ಆರಾಧನೆಯ ಪಾಡಿಗೆ ಆರಾಧನೆ ನಡೀತಾ ಇರುತ್ತೆ. ಅಂತಹ ಘಟನೆಗಳು, ಅಂತಹ ವ್ಯಕ್ತಿಗಳು, ಅಂತಹ ಸನ್ನಿವೇಶಗಳು ಅಲ್ಲಲ್ಲಿ ಇವೆ, ಅದನ್ನು ನಾವು ಹೋಗಿ ನೋಡಬೇಕು. ಆದ್ರಿಂದ ಇವನಿಗೆ ಬಡತನ ಇದ್ರೆ ಆ ಬಡತನವನ್ನು ಹೋಗಲಾಯಿಸು ಅಂತ ಅವನು ಕೇಳ್ಕೊಳ್ಳದೆ ಹೋಗಿರಬಹುದು. ಶ್ರೀರಾಮಕೃಷ್ಣ ಈಗ ಮುಂದುವರಿಸ್ತಾ ಇರ್ತಾರೆ, ನಾನು ಒಮ್ಮೆ ವಿಷ್ಣುಪುರಕ್ಕೆ ಹೋಗಿದ್ದೆ, ಅಲ್ಲಿನ ರಾಜಮನೆತನದವರಿಗೆ ಒಳ್ಳೊಳ್ಳೆ ದೇವಾಲಯಗಳಿವೆ, ಅವುಗಳಲ್ಲಿ ಒಂದರಲ್ಲಿ ಮೃಣ್ಮಯಿ ದೇವಿಯ ಮೂರ್ತಿ ಇದೆ. ಮೃಣ್ಮಯಿ ದೇವಿ ಅಂತಂದ್ರೆ ಮಣ್ಣಿನಿಂದ ಮಾಡಿದಂತಹ ವಿಗ್ರಹ, ಕಲ್ಲಿನ ವಿಗ್ರಹ ಅಲ್ಲ ಅಂತ. ಆ ದೇವಾಲಯದ ಹತ್ತಿರ ಕೃಷ್ಣ ಬಂಧ, ಲಾಲ್ ಬಂಧ ಅಂತನ್ನುವ ಹೆಸರಿನ ಎರಡು ಕೊಳಗಳಿವೆ. ಸರಿ, ಒಂದು ಕೊಳದ ಹತ್ತಿರ ಹೆಂಗಸರು ತಮ್ಮ ತಲೆಗೆ ಉಪಯೋಗಿಸುವಂತಹ ಸುಗಂಧ ದ್ರವ್ಯದ ವಾಸನೆ ಬಂತಲ್ಲ, ಯಾಕೆ ಹೇಳು ನೋಡೋಣ. ಅಂದ್ರೆ ಶ್ರೀರಾಮಕೃಷ್ಣ ಅಲ್ಲಿಗೆ ಹೋದಾಗ ಹೆಂಗಸರು ತಲೆಗೆ ಉಪಯೋಗಿಸ್ತಕ್ಕಂತಹ ಸುಗಂಧ ದ್ರವ್ಯದ ವಾಸನೆ ಆ ನೀರಿನಲ್ಲಿ ಇವರಿಗೆ ಬಂತಂತೆ. ಅಂದ್ರೆ ಹೆಂಗಸರು ಹೋಗಿ ಅಲ್ಲಿ ಆಗ್ತಾನೆ ಸ್ನಾನ ಮುಗಿಸಿ ಬಂದಿದ್ರು ಅಂತ ಅರ್ಥ ಅಲ್ಲ, ಇದ್ದಿದ್ದಂತೆ ಆ ಸುವಾಸನೆ ಬಂದಿದೆ ಅವರಿಗೆ. ಯಾಕೆ ಹೇಳ ನೋಡೋಣ. ಅಲ್ಲಿಗೆ ಬರುವ ಭಕ್ತಿಯರು ದೇವಿಗೆ ಆ ಸುಗಂಧ ದ್ರವ್ಯ ಅರ್ಪಿಸ್ತಾರೆ ಅಂತನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಕೊಳದ ಹತ್ತಿರ ನನಗೆ ಭಾವ ಸಮಾಧಿ ಉಂಟಾಯಿತು. ಆಗ ನಾನಿನ್ನೂ ದೇವಾಲಯಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿರಲಿಲ್ಲ, ಆದರೂ ಆ ಅವಸ್ಥೆಯಲ್ಲೇ ನನಗೆ ಮೃಣ್ಮಯಿಯ ದರ್ಶನ ಆಯಿತು. ಆಕೆ ಆ ಕೊಳದ ನೀರಿನಲ್ಲಿ ಸೊಂಟದವರೆಗೆ ಎದ್ದು ನಿಂತಿದ್ಲು. ಜನ ಯಾವ್ಯಾವ ಭಾವದಿಂದ ಪೂಜೆ ಮಾಡ್ತಾರೋ ಆಯಾಯ ಭಾವದಿಂದ ಅವಳು ಸ್ವೀಕಾರ ಮಾಡ್ತಾಳೆ. ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಚತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದುಧಾಮ್ಯಹಂ. ಬಾಬ್ರೀ ಭಗವಂತ, ಬಗೆ ಬಗೆಯಾದಂತಹ ಭಕ್ತರ ಬಗೆ ಬಗೆಯಾದ ಪೂಜೆಗಳಿಗೆ ಬಗೆ ಬಗೆಯಾಗಿ ಪ್ರತಿಸ್ಪಂದಿಸ್ತಾ ಇರ್ತಾನೆ. ಇಲ್ಲಿ ಜಗನ್ಮಾತೆಯನ್ನ ಬಗೆ ಬಗೆಯಾಗಿ ಪೂಜಿಸುವುದರೊಂದಿಗೆ ಆ ಸರೋವರದ ನೀರಿಗೆ ಸುಗಂಧ ದ್ರವ್ಯವನ್ನು ಹಾಕಿ ಅವಳು ಜಗನ್ಮಾತೆ ಅಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾಳೆ, ಅವಳು ಸ್ನಾನಕ್ಕಿಲ್ಲಿಗೆ ಬರ್ತಿರ್ತಾಳೆ. ಆದ್ರಿಂದ ಈ ನೀರನ್ನ ಸುಗಂಧಮಯವನ್ನಾಗಿ ಇಟ್ಟಿರಬೇಕು ಅಂತನ್ನುವ ಒಂದು ಭಾವದಿಂದ ಅಲ್ಲಿನ ಹೆಂಗಳೆಯರೆಲ್ಲ ಸುಗಂಧ ದ್ರವ್ಯವನ್ನ ಆ ಸರೋವರಕ್ಕೆ ಅರ್ಪಿಸ್ತಾ ಇದ್ರಂತೆ. ಅದು ಶ್ರೀರಾಮಕೃಷ್ಣ ಗೊತ್ತಿರಲಿಲ್ಲ. ಆದರೂ ಕೂಡ ಆ ಸುವಾಸನೆ ಅವರಿಗೆ ಬಂದ್ಬಿಡ್ತು. ಅದಕ್ಕಿಂತ ಹೆಚ್ಚಾಗಿ ಜಗನ್ಮಾತೆ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾಳಂತೆ. ನೀರಿನಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದನ್ನ ಪ್ರತ್ಯಕ್ಷವಾಗಿ ಕಾಣ್ತಾರೆ. ಒಳಗಡೆ ಇರತಕ್ಕಂತಹದ್ದು ಮಣ್ಮಯಿ, ಇಲ್ಲಿ ಕಾಣ್ತಕ್ಕಂತಹದ್ದು ಜ್ಯೋತಿರ್ಮಯಿ. ಈ ರೀತಿಯ ಒಂದು ಅನುಭವವನ್ನು ಹೇಳ್ತಾರೆ. ಅಂದ್ರೆ ಮಾಡುವಂತಹ ಪೂಜೆ ಪ್ರತಿ ಒಂದನ್ನು ಕೂಡ ಜಗನ್ಮಾತೆ ಅಥವಾ ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಅಜ್ಞಾನಾವಸ್ಥೆಯಲ್ಲಿರುವವರೆಗೆ ನಾವು ಅದನ್ನು ಪ್ರತ್ಯಕ್ಷವಾಗಿ ಅನುಭವಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೇನೆ. ಆದರೆ ಅವನ ಪಾಡಿಗೆ ಅವನು ಸ್ವೀಕಾರ ಮಾಡೋದೇನೋ ಮಾಡೇ ಮಾಡ್ತಾನು. ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇತ್ತು ಅಂತ ಅವನು ಕುಡಿದಾಡ್ತಾ ಇರ್ತಾನು. ಆರಾಧನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಆನಂದದಿಂದ ಅದನ್ನು ಸ್ವೀಕರಿಸ್ತಾ ಇರ್ತಾನೆ. ಜಪವನ್ನು ಮಾಡ್ತಾ ಇತ್ತು ಅಂತಂದ್ರೆ ಆಹಾ ನನ್ನ ಕುರಿತಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸಂತೋಷ ಪಡ್ತಾ ಇರ್ತಾನೆ. ಭಗವಂತನಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಅದನ್ನ ಆಯಾಯ ರೀತಿಯಲ್ಲೇ ಸ್ವೀಕರಿಸ್ತಾನೆ. ದಾನ ಧರ್ಮಾದಿಗಳನ್ನು ನೀವು ಮಾಡಿದಾಗಲೂ ಕೂಡ ಭಗವಂತನೇ ಅಲ್ಲಿ ಸ್ವೀಕರಿಸ್ತಾ ಇರ್ತಾನೆ. ಕೊಡು ಕೊಡು, ಈ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳೋದನ್ನ ಎಷ್ಟೆಷ್ಟೋ ಘಟನೆಗಳ ಮೂಲಕ ಹೇಳ್ತು ಅಂತ ಹೇಳಿದ್ರೆ ಎಷ್ಟು ಸ್ವಾರಸ್ಯವಾಗಿರುತ್ತೆ. ಬಹಳಷ್ಟು ಘಟನೆಗಳಿವೆ, ಅದನ್ನ ಹೇಳೋದಕ್ಕೆ ನನಗೆ ಹೋಗೋದಿಲ್ಲ. ಶ್ರೀರಾಮಕೃಷ್ಣರು ಈ ತರ ಹೇಳಿದ್ರೆ ಮಾಸ್ಟರ್ ಮಹರ್ಷಿಯ ಮುಂದುವರಿಸ್ತಾನೆ. ಇಷ್ಟರಲ್ಲಿ ಇನ್ನೂ ಅನೇಕ ಭಕ್ತರು ಬಂದು ಸೇರಿದ್ರು. ಯಾರೋ ಒಬ್ರು ಕಾಬೂಲಿನ ರಾಜಕೀಯ ಕ್ರಾಂತಿ ಮತ್ತು ಒಳಯುದ್ಧದ ಮಾತು ಎತ್ತಿದ್ರು. ಒಬ್ಬ ಭಕ್ತ ಹೇಳಿದ, ಯಾಕೂಬ್ ಖಾನ್ ಅಂತ ನೋನು ಸಿಂಹಾಸನ ಚ್ಯುತನಾಗಿ ಬಿಟ್ಟಿದ್ದಾನೆ ಅಂತ. ಆ ಭಕ್ತ ಪರಮಹಂಸರನ್ನ ಸಂಬೋಧಿಸಿ ಹೇಳಿದ, ಯಾಕೂಬ್ ಖಾನ್ ಒಬ್ಬ ಪರಮ ಭಗವದ್ ಭಕ್ತ ಅಂತ. ಯಾಕೂಬ್ ಖಾನ್ ಪರಮ ಭಾಗವತೋತ್ತಮ, ಆದ್ರೆ ಏನಾಯ್ತು, ಸಿಂಹಾಸನ ಮಾತ್ರ ಹೊರಟೋಯಿತು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ದೇಹ ಅಂದ್ರೆ ಸುಖ ದುಃಖ ಇದ್ದೇ ಇರುತ್ತೆ. ಕವಿ ಕಂಕಣನ ಚಂಡಿಯಲ್ಲಿ ಜನ ಕಾಲುವೀರ ಕಾಲುವೀರ ಎಂಬವನನ್ನ ಜೈಲಿಗೆ ಹಾಕಿ ಆತನ ಎದೆಯ ಮೇಲೆ ಭಾರವಾದ ಕಲ್ಲನ್ನು ಹೇರಿದರು ಅಂತನ್ನೋದಾಗಿ ಹೇಳಿದೆ ಚಂಡಿಯಲ್ಲಿ. ಚಂಡಿ ಅಂದ್ರೆ ದೇವಿ ಭಾಗವತ. ಆದರೆ ಆತ ಭಗವತಿಯ ವರಪುತ್ರ, ಆದ್ದರಿಂದ ದೇಹಧಾರಣೆ ಮಾಡಿದ ಮೇಲೆ ಸುಖ ದುಃಖ ಇದ್ದೇ ಇರುತ್ತೆ. ಮತ್ತೆ ದೊಡ್ಡ ಭಕ್ತನಾಗಿದ್ದಂತಹ ಶ್ರೀಮಂತ ಶ್ರೀಮಂತ ಎಂಬವನೊಬ್ಬನನ್ನು ತೆಗೆದುಕೋ, ಅವನ ಹೆಸರೇ ಶ್ರೀಮಂತ ಅಂತೆ, ಅವನನ್ನು ತೆಗೆದುಕೋ. ಆತನ ತಾಯಿಯಾದ ಖುಲ್ಲನೆ ಎಂಬವಳು ಭಗವತಿಯನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ಲು, ಆದರೂ ಆತ ಮಾತ್ರ ಎಷ್ಟೊಂದು ವಿಪತ್ತುಗಳಿಗೆ ತುತ್ತಾಗಬೇಕಾಯಿತು. ಜನ ಆತನ ಕತ್ತನ್ನೇ ಕತ್ತರಿಸಿಬಿಟ್ರು. ಪರಮಭಕ್ತನಾದ ಒಬ್ಬ ಮರ ಕಡಿಯುವವನಿಗೆ ಭಗವತಿಯ ದರ್ಶನ ಸಿಕ್ಕಿತು. ಆದರೆ ಆತನ ಮೇಲೆ ಬಹಳವಾಗಿ ದಯೆ ಮತ್ತು ಕೃಪೆ ತೋರಿದ್ಲು. ಆದರೂ ಆತನ ಮರ ಕಡಿಯುವ ಕೆಲಸ ಮಾತ್ರ ನಿಂತು ಹೋಗಲಿಲ್ಲ. ಆ ಕೆಲಸ ಮಾಡಿಯೇ ಆತ ಜೀವಿಸಬೇಕಾಯಿತು. ಕಾರಾಗೃಹದಲ್ಲಿ ದೇವಕಿಗೆ ಶಂಖಚಕ್ರ ಗದಾಧಾರಿಯಾದಂತಹ ಭಗವಂತನ ದರ್ಶನ ದೊರೆಯಿತು. ಆದರೆ ಆಕೆಯ ಕಾರಾಗೃಹದ ವಾಸ ಮಾತ್ರ ಕೊನೆಗೊಳ್ಳಲಿಲ್ಲ ಅಂತ ಹೇಳಿದಾಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಕೇವಲ ಕಾರಾಗೃಹದಿಂದ ಬಿಡುಗಡೆಯೇ ಯಾಕೆ, ಈ ದೇಹವೇ ಸಕಲ ತೊಂದರೆಗಳಿಗೂ ಮೂಲ. ಆದರೆ ಆಕೆಯ ಕಾರಾಗೃಹ ವಾಸ ದೇವಕಿ ಈ ದೇಹದಿಂದಲೂ ಬಿಡುಗಡೆ ಹೊಂದಬೇಕಾಗಿತ್ತಲ್ಲ. ಕಾರಾಗ್ರಹದಿಂದ ಮಾತ್ರವೇ ಆತಕ್ಕೆ ಅವಳು ಬಿಡುಗಡೆ ಹೊಂದಬೇಕು, ಅವಳು ದೇಹದಿಂದಲೇ ಬಿಡುಗಡೆ ಹೊಂದಬೇಕು ಅಂತನೋ ಮಾತನ್ನ ಮಾಸ್ಟರ್ ಮಾಷೆ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇವೆಲ್ಲ ಪ್ರಾರಬ್ಧ ಕರ್ಮದ ಫಲ. ಆ ಬುದ್ಧಿ ಇರುವವರೆಗೆ ದೇಹಧಾರಣೆ ಮಾಡಲೇಬೇಕು. ಒಬ್ಬ ಕುರುಡ ಒಮ್ಮೆ ಗಂಗಾ ಸ್ನಾನ ಮಾಡಿದ, ಅದರ ಫಲವಾಗಿ ಆತನ ಪಾಪಗಳೆಲ್ಲ ಆತನನ್ನು ಬಿಟ್ಟು ಹೊರಟೋದ್ವು. ಆದರೆ ಕುರುಡುತನ ಮಾತ್ರ ಹಾಗೆ ಇತ್ತು. ಹಿಂದಿನ ಜನ್ಮಗಳಲ್ಲಿ ಏನೋ ಮಾಡಿದ್ದ, ಅದಕ್ಕಾಗಿ ಆತ ಈ ಜನ್ಮದಲ್ಲಿ ಅನುಭವಿಸಬೇಕಾಗಿತ್ತು. ಈಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಹೌದು, ಬಿಟ್ಟ ಬಾಣದ ಮೇಲೆ ಯಾವ ಹತೋಟಿಯೂ ಇರದು, ಬಿಟ್ಟ ಬಾಣದ ಮೇಲೆ ಯಾವ ಹತೋಟಿಯೂ ಇರದು ಅಂತ ತನ್ನ ಮಾತನ್ನು ಸೇರುತ್ತ. ಈಗ ಇಷ್ಟೊದ್ದಕ್ಕೂ ಶ್ರೀರಾಮಕೃಷ್ಣರು ಮಾಡಿದ ಕರ್ಮಫಲವನ್ನು ಅನುಭವಿಸಲೇಬೇಕು ಅಂತ ಹೇಳ್ತಕ್ಕಂಥದ್ದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾತಕ್ಕೆ ಯಾತಕ್ಕೆ ಅಂತ ಅನಿಸ್ತದೆ ನಮಗೆಲ್ಲ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಇದು ಹೃದಯರಾಮನಿಗೆ ಸಂಬಂಧಪಟ್ಟದ್ದು. ಹೃದಯರಾಮ ಅವತಾರ ಪುರುಷನನ್ನೇ ಸೇವೆ ಮಾಡಿಕೊಂಡಿದ್ರು ಕೂಡ ಅವನು ಬಡತನ, ಅವನ ಕಾಯಿಲೆ ಹೋಗಿಲ್ಲ. ಅಂತನ್ನೋದನ್ನ ಪರ್ಯಾಯವಾಗಿ ತಿಳಿಸಿ ಸ್ಪಷ್ಟಪಡಿಸೋದಕ್ಕೋಸ್ಕರ, ಅವತಾರ ಪುರುಷರನ್ನ ಸೇವೆ ಮಾಡಿದ್ರೂ ಕೂಡ ಅವನ ಪ್ರಾರಬ್ಧ ಬಿಟ್ಟು ಹೋಗಿಲ್ವಲ್ಲ. ಪ್ರಾರಬ್ಧ ಹೋಗೋದಕ್ಕಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮತ್ತು ವಿನಯ ಸಂಪನ್ನನಾಗಬೇಕಾಗುತ್ತೆ. ಆ ಹೃದಯರಾಮ ಹೃದಯಹೀನ ಆಗಿಬಿಟ್ಟ ಬರ್ತಾ ಬರ್ತಾ. ಅದನ್ನೆಲ್ಲ ಓದ್ಕೊಳ್ಬೇಕು, ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಲ್ಲೆಲ್ಲ ಬರುತ್ತದೆ. ಅದೇನೇನು ಮಾಡಿದ ಅಂತ ಅನ್ನೋದನ್ನ ವಿವರವಾಗಿ ತಿಳ್ಕೊಳ್ಬೇಕು. ಗಹನಾ ಕರ್ಮಣೋ ಗತಿ, ಕರ್ಮದ ಗತಿ ಬಹಳ ಗಹನವಾದದ್ದು. ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ತಪ್ಪಿಸ್ಕೊಳ್ಳೋದು ಸಾಧ್ಯ ಇದೆ. ರುದ್ರಾಭಿಷೇಕ ಮಾಡಿ ಎಷ್ಟೋ ಜನ ಅಪಮೃತ್ಯುವಿಂದ ಪಾರಾದದ್ದುಂಟು. ಇತರ ಪಾರಾಯಣಾದಿಗಳನ್ನು ಮಾಡಿ, ಇತರ ಹೋಮಾದಿಗಳನ್ನು ಮಾಡಿ ಪಾರಾದಂತಹ ಘಟನೆಗಳು ಇವೆ. ಯಾವುದು ಸುಳ್ಳಲ್ಲ. ಆದರೆ ಅಂತರಂಗದಿಂದ ಒಂದು ಬಗೆಯ ಪ್ರಾರ್ಥನೆ, ಹೃತ್ಪೂರ್ವಕವಾದ ಪ್ರಾರ್ಥನೆ ಇರಬೇಕಾಗುತ್ತೆ. ಯಾಚನೆ, ಭಗವಂತನನ್ನ ಯಾಚಿಸಿಕೊಳ್ಬೇಕು. ಯಾರ್ಯಾರನ್ನೂ ಯಾಚಿಸುವುದಕ್ಕಿಂತ ಭಗವಂತನನ್ನು ಯಾಚಿಸಬಹುದಲ್ಲ, ಅದರೊಳಗೇನಿದೆ ದೋಷ? ಆದರೆ ಕೆಲವರದ್ದು ಉಳ್ಕೊಂಡಿದ್ರೆ ಅವರು ಒಂದನೇದಾಗಿ ಯಾಚಿಸಲಿಲ್ಲ ಅಂತ ಅರ್ಥ. ಆದ್ರಿಂದ ಅವರು ಪಡ್ಕೊಂಡು ಬಂದದನ್ನೆಲ್ಲ ಅನುಭವಿಸಬೇಕಾಗತ್ತೆ ಅಂತ ಅರ್ಥ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾರೆ, ಗಂಗಾಸ್ನಾನ ಮಾಡಿದಾಗ ಅವನು ಪಾಪಗಳೆಲ್ಲ ಹೋದುವಂತೆ, ಆದರೆ ಕುರುಡುತನ ಮಾತ್ರ ಹಾಗೆ ಉಳ್ಕೊಂಡಂತೆ. ಅದಕ್ಕೆ ಶ್ರೀ ಮಾಸ್ಟರ್ ಮಾಷ ಏನು ಹೇಳ್ದ, ಬಿಟ್ಟ ಬಾಣದ ಮೇಲೆ ಯಾವ ಹತೋಟಿಯೂ ಇರದು ಅಂತ. ಇದೇನಿದು ಬಿಟ್ಟ ಬಾಣದ ಉದಾಹರಣೆ ಕೊಟ್ಟ ಅವನು? ಇದನ್ನು ಮತ್ತೆ ನಾವು ಗೊತ್ತಿಲ್ದಿರುವವರು ಇನ್ನಷ್ಟು ವಿಮರ್ಶೆ ಮಾಡಿ ತಿಳಿದುಕೊಳ್ಬೇಕಾಗುತ್ತೆ. ಆಗಾಮಿ ಪ್ರಾರಬ್ಧ ಸಂಚಿತ ಅಂತ ಮೂರು ಶಬ್ದಗಳಿವೆ. ಕರ್ಮಗಳು ಮೂರು ವಿಧವಾಗಿ ನಮ್ಮ ಜೊತೆಲಿರುತ್ತವೆ. ಒಂದನೇದಾಗಿ ಆಗಾಮಿ. ಆಗಾಮಿ ಅಂದ್ರೆ ಮುಂದೆ ಸಂಭವಿಸಲು ಇರತಕ್ಕಂತಹದ್ದು, ಮುಂದೆ ಬರಲಿಕ್ಕೆ ಇರತಕ್ಕಂತಹದ್ದು. ಪ್ರಾರಬ್ಧ ಅಂದ್ರೆ ಆಗಲೇ ಆರಬ್ಧವಾಗಿರತಕ್ಕಂತಹದ್ದು, ಪ್ರಾರಂಭವಾಗಿರತಕ್ಕಂತಹದ್ದು. ಸಂಚಿತ ಅಂದ್ರೆ ಕೂಡಿ ಇಟ್ಕೊಂಡಿರುವಂತಹದ್ದು ಮುಂದೆ ಉಣ್ಣೋದಕ್ಕೆ. ಇದನ್ನ ಬತ್ತಳಿಕೆ, ಬತ್ತಳಿಕೆಯಲ್ಲಿರುವಂತಹ ಬಾಣಗಳು, ಬಿಟ್ಟ ಬಾಣ ಮತ್ತು ಬಿಲ್ಲಿಗೆ ಹೆದೆ ಏರಿದಂತೆ ಏರಿಸಿದಂತಹ ಬಾಣ, ಈ ಮೂರು ಬಗೆಯ ಬಾಣಗಳ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಿಲ್ಲಿನಿಂದ ಬಿಟ್ಟಂತಹ ಬಾಣ ಇದೆಯಲ್ಲ, ಅದೇ ಪ್ರಾರಬ್ಧ. ಅದು ಬಿಲ್ಲನ್ನು ಬಿಟ್ಟು ಆ ಕಡೆ ಹೊರಟಾಯ್ತು, ಅದ್ರ ಮೇಲೆ ನಮ್ಗೆ ಹತೋಟಿ ಇಲ್ಲ. ಅಯ್ಯೋ ನಾನು ಬಿಟ್ಟದ್ ತಪ್ಪಾ ಇಟ್ಕೊಳೋ, ಇತ್ ಕಡೆ ಬಾರೋ, ಇತ್ ಕಡೆ ಬಾರೋ ಅಂತ ಹೇಳಿದ್ರೆ ಎಲ್ಲಿ ಬರುತ್ತದೆ? ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಬಿಟ್ಟ ಬಾಣ. ಬಿಟ್ಟ ಬಾಣದ ಮೇಲೆ ಹೇಗೆ ಹತೋಟಿ ಇಲ್ವೋ, ಈ ಶರೀರದ ಆಗು ಹೋಗುಗಳ ಮೇಲೆ ನಮಗೆ ಹತೋಟಿ ಇಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ಪುಣ್ಯ ಕಾರ್ಯ ಮಾಡಿ ಹೋಗಲಾಡಿಸ್ಕೊಳ್ಳೋಕಾಗೋದಿಲ್ವೇ ಅಂತ ಕೇಳಿದ್ರೆ ಆಗತ್ತೆ. ಅರ್ಜುನ ಕರ್ಣನ ಸರ್ಪಾಸ್ತ್ರಕ್ಕೆ ಗುರಿಯಾಗಿದ್ದಾನೆ. ಸರ್ಪಾಸ್ತ್ರವನ್ನು ಬಿಟ್ಟಾಗಿದೆ. ಯಾವುದಕ್ಕೆ ಸರಿಯಾಗಿ ಗುರಿ ಇಟ್ಟು ಬಿಟ್ಟಾಗಿದೆ? ಅರ್ಜುನನ ಕೊರಳಿಗೆ ಸರಿಯಾಗಿ ಗುರಿ ಇಟ್ಟು ಬಿಟ್ಟಿದ್ದಾನು. ಈಗ ಅದು ಕೊರಳನ್ನು ಕತ್ತರಿಸಲೇಬೇಕು. ಬಿಟ್ಟ ಬಾಣ ಹತೋಟಿ ಇಲ್ಲ. ಆದರೆ ಶ್ರೀಕೃಷ್ಣ ಏನ್ ಮಾಡ್ತಾನೆ, ರಥವನ್ನು ಜಗ್ಗುತ್ತಾನೆ ಅಂತ ಕೆಲವರು, ಭೂಮಿಯನ್ನೇ ಜಗ್ಗುತ್ತಾನೆ ಅಂತ ಕೆಲವರು, ಅಂತೂ ಯಾವುದನ್ನೋ ಜಗ್ಗುತ್ತಾನೆ. ಆ ಜಗ್ಗಿದ್ರ ಪರಿಣಾಮವಾಗಿ ಅರ್ಜುನನ ಕಿರೀಟವನ್ನು ಅದು ಕಿತ್ಕೊಂಡು ಹೊರಟೋಗುತ್ತೆ. ಬಿಟ್ಟ ಬಾಣ ಕೆಲಸ ಮಾಡಿದ್ದೇನೋ ನಿಜ, ಅದರ ದುಷ್ಪರಿಣಾಮ ಅಷ್ಟು ಮಟ್ಟಿಗೆ ತಗ್ಗಿತು, ಕಿರೀಟ ಮಾತ್ರ ಹೋಯ್ತು. ಅಷ್ಟರ ಮಟ್ಟಿಗೆ ಪ್ರಾರಬ್ಧವನ್ನು ತಪ್ಪಿಸ್ಕೊಳ್ಬಹುದು. ಕರೆಂಟ್ ಫೇಲ್ ಆದರೂ ಕೂಡ ಜನರೇಟರ್ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಪಡೆದುಕೊಳ್ಬಹುದು. ಪುನಃ ಅಲ್ಲಿಯೂ ಕೂಡ ಅದನ್ನ ಈ ರೀತಿಯಲ್ಲಿ ಅಷ್ಟೋ ಇಷ್ಟೋ ಆ ಗ್ರಹಚಾರಗಳನ್ನೆಲ್ಲ ಹೋಗಲಾಡಿಸಿಕೊಳ್ಬಹುದು. ಇನ್ನೊಂದಿದೆ, ಬಿಲ್ನಲ್ಲೇ ಇರ್ತಕ್ಕಂಥ ಬಾಣ, ಅದು ನಮ್ಮ ಕೈನಲ್ಲಿದೆ. ಆ ಬಾಣವನ್ನು ಬಿಡಬೇಕೋ ಬೇಡವೋ ಅಂತನ್ನೋದ್ರ ಬಗ್ಗೆ ನಮಗೆ ಅಧಿಕಾರ ಇದೆ. ಒಂದು ವೇಳೆ ಬೇಡ ಅಂತ ಕಂಡು ಬಂದರೆ ಬಿಡದೇ ಇರಬಹುದು. ಇನ್ನೊಂದಿದೆ ಬತ್ತಳಿಕೆಯಲ್ಲಿ ಇರತಕ್ಕಂತಹ ಬಾಣಗಳು, ಅವುಗಳನ್ನು ಕೂಡ ಅಲ್ಲೇ ನಾಶ ಮಾಡಿಬಿಡಬಹುದು. ಹೀಗೆ ಸಂಚಿತ ಕರ್ಮಗಳನ್ನ ಮತ್ತು ಆಗಾಮಿ ಕರ್ಮಗಳನ್ನ ನಮ್ಮ ಇಚ್ಛಾಶಕ್ತಿ ಉಪಯೋಗಿಸಿ ಹೋಗಲಾಡಿಸಿಕೊಳ್ಬಹುದು. ಪ್ರಾರಬ್ಧ ಕರ್ಮವನ್ನು ಮಾತ್ರ ಅಷ್ಟು ಸುಲಭವಾಗಿ ಹೋಗಲಾಡಿಸಿಕೊಳ್ಳೋದು ಸಾಧ್ಯವಾಗುವುದಿಲ್ಲ. ಅದೇ ಈ ಮಾತಿನ ಅರ್ಥ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ದೇಹಕ್ಕೆ ಸುಖ ದುಃಖ ಏನೇ ಬಂದರೂ ಭಕ್ತನ ಜ್ಞಾನ ಮತ್ತು ಭಕ್ತಿಯ ಸಂಪತ್ತು ಅಚ್ಚಳಿಯದೆ ಉಳಿದುಕೊಂಡಿರುತ್ತೆ. ಉದಾಹರಣೆಗೆ ಪಾಂಡವರನ್ನ ತೆಗೆದುಕೋ, ಅವರು ಏನೇನು ಕಷ್ಟಗಳಿಗೆ ಒಳಗಾದರೂ ಏನು ಕತೆ, ಆದರೂ ಅವರ ಹೃದಯದಲ್ಲಿ ನಾಸ್ತಿಕ ಭಾವನೆ ಒಮ್ಮೆಯೂ ಮೂಡಲಿಲ್ಲ. ಅವರಂತಹ ಜ್ಞಾನಿಗಳು, ಅವರಂತಹ ಭಕ್ತರು ಎಲ್ಲಿ ದೊರೀತಾರೆ? ಇಲ್ಲಿದೆ ನಮಗೊಂದು ಪಾಠ, ಶ್ರೀರಾಮಕೃಷ್ಣ ಹೇಳಿದಂತಹ ಪಾಠ. ಕಷ್ಟಗಳು ಬರುತ್ತವೆ, ಶರೀರಧಾರಿಗಳಾದಂತಹ ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತವೆ. ಕೆಲವರಿಗೆ ಸ್ವಲ್ಪ ಹೆಚ್ಚು, ಕೆಲವರಿಗೆ ಸ್ವಲ್ಪ ಕಡಿಮೆ, ಅಥವಾ ಅವರವರಿಗೆ ಬಂದ ಕಡಿಮೆ ಕಷ್ಟ ಅಂತ ಹೇಳ್ತಕ್ಕಂಥದ್ದು ಅವರವರಿಗೆ ಆ ಸಮಯದಲ್ಲಿ ಅದೇ ಹೆಚ್ಚಾಗಿ ಕಾಣುತ್ತೆ. ಅಂತೂ ಕಷ್ಟಗಳು ಬರೋದು ಎಲ್ಲರಿಗೂ ಸಮಾನ. ಆದರೆ ಈ ಪಾಂಡವರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಅಂತಹ ಕಷ್ಟಗಳು ಬಂದರೂ ಕೂಡ ಇನ್ನು ಕುಂತಿ ಮಕ್ಕಳಿಗೆ ಬಂದಂತಹ ಕಷ್ಟ ಮಾತ್ರ ಯಾರಿಗೂ ಬರಬಾರ್ದಪ್ಪ ಅಂತ ನಾಲ್ಕು ಜನ ಆಡಿಕೊಳ್ಳುವಂತಹ ಕಷ್ಟ ಅವರಿಗೆ ಬಂದಿದ್ರು ಕೂಡ ಅವಮಾನ, ಶಾರೀರಿಕ ಕಷ್ಟ, ಎಷ್ಟು ಕಷ್ಟ. ಇಷ್ಟು ಬಂದಿದ್ರು ಕೂಡ ಶ್ರೀರಾಮಕೃಷ್ಣ ಒಂದು ವಿಶೇಷವಾದ ಅವರ ಗುಣಮಟ್ಟವನ್ನು ಅಳೆದು ನಮ್ಮ ಮುಂದೆ ಸುರಿತಾ ಇದ್ದಾರೆ. ಏನದು? ಅವರ ಭಗವದ್ ಭಕ್ತಿ ಮಾತ್ರ ಯಾವ ಕಾರಣಕ್ಕಾಗಿಯೂ ಕೂಡ ಕಡಿಮೆ ಆಗಲಿಲ್ಲವಂತೆ. ಸಾಮಾನ್ಯವಾಗಿ ಕಷ್ಟ ಬಂತು ಅಂತ ಹೇಳಿದ್ರೆ ದೇವರಿಗೆ ಕಣ್ಣಿಲ್ಲ, ದೇವರಿಗೆ ಬುದ್ಧಿ ಇಲ್ಲ, ಇಲ್ದ್ರೆ ನಾನೇನ್ ಮಾಡಿದ್ದೇನೆ, ನೀನೇನ್ ಮಾಡಿದಾನಂತ ಇವನಿಗೇನ್ ಗೊತ್ತು? ಒಂದೇ ಸವನೆ ಭಗವಂತನನ್ನು ನಾವು ಬಯ್ಯೋದಕ್ಕೆ ಶುರು ಮಾಡ್ತೇವೆ. ನಮ್ಮ ಕಷ್ಟ ಬಂದಿದ್ದಕ್ಕೆ, ನಾವು ಮಾಡಿಕೊಂಡ ಕಷ್ಟಕ್ಕೆ ಗುರಿ ಪಡಿಸೋದು ಭಗವಂತನನ್ನ. ಅವನಿಂದ ನಮಗೆ ಕಷ್ಟ ಆಯ್ತು, ಇವನಿಂದ, ಇವನು ಬಹಳ ಒಳ್ಳೆಯವನು. ಪಾಂಡವರ ಉದಾಹರಣೆಯನ್ನು ಕೊಟ್ಟದ್ದು ತುಂಬಾ ಸ್ವಾರಸ್ಯಕರವಾಗಿದೆ. ಪಾಂಡವರನ್ನ ಶ್ರೀರಾಮಕೃಷ್ಣರು ಅರ್ಥ ಮಾಡಿಕೊಂಡಂತಹದ್ದು. ಈಗ ನರೇಂದ್ರ ಮತ್ತು ಕ್ಯಾಪ್ಟನ್ ವಿಶ್ವನಾಥೋಪಾಧ್ಯಾಯ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಬಂದು ಒಂದು ಕಡೆ ಕುಳಿತುಕೊಳ್ತಾ ಇದ್ದಾರೆ. ನರೇಂದ್ರನಿಗೆ 22 ವಯಸ್ಸು, ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಪರಮಹಂಸರು ನರೇಂದ್ರನಿಗೆ ಹಾಡುವಂತೆ ಹೇಳಿದ್ರು. ಕೊಠಡಿಯ ಪಶ್ಚಿಮ ಗೋಡೆಗೆ ತಂಬೂರಿಯನ್ನ ತೂಗು ಹಾಕಿದೆ. ಎಲ್ಲರ ಕಣ್ಣು ನರೇಂದ್ರನ ಕಡೆಗೆ ತಿರುಗಿವೆ. ಆತ ಈಗ ತಬಲ ಶ್ರುತಿ ಮಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ನರೇಂದ್ರನಿಗೆ ಹೇಳ್ತಾರೆ, ನೋಡು, ಈ ತಬಲ ಹಿಂದಿನ ಹಾಗೆ ಶ್ರುತಿ ಕೊಡ್ತಾ ಇಲ್ಲ. ಆಗ ಕ್ಯಾಪ್ಟನ್ ವಿಶ್ವನಾಥ ಹೇಳ್ತಾನೆ, ಪೂರ್ಣತೆಯನ್ನು ಪಡೆದುಕೊಂಡು ಬಿಟ್ಟಿವೆ, ಆದ್ರಿಂದ ಅವು ಸ್ವಲ್ಪವೂ ಶಬ್ದ ಮಾಡ್ತಾ ಇಲ್ಲ, ಪೂರ್ಣ ಕುಂಭವಾಗಿ ಬಿಟ್ಟಿದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆದರೆ ನಾರದಾದಿಗಳು? ಅದಕ್ಕೆ ಕ್ಯಾಪ್ಟನ್ ಹೇಳ್ತಾನೆ, ಅವರು ಪರರ ದುಃಖ ನೋಡಿ ಮಾತನಾಡಿದರು. ಆಗ ಶ್ರೀರಾಮಕೃಷ್ಣ ಹೇಳಿದ್ರು, ಹೌದು ನಿಜ, ನಾರದ, ಶುಕದೇವ ಇವರೇ ಮೊದಲಾದವರು ಸಮಾಧಿ ದೊರೆತ ನಂತರ ಕೆಳಕ್ಕೆ ಇಳಿದು ಬಂದಿದ್ರು, ದಯಾಪೂರಿತ ಹೃದಯ, ಆದ್ರಿಂದ ಪರರ ಹಿತಕ್ಕಾಗಿ ಮಾತನಾಡಿದ್ರು. ಇಷ್ಟು ಮಾತನ್ನು ತೆಗೆದುಕೊಳ್ಳಿ, ಅದು ಎಲ್ಲಿಂದ ಎಲ್ಲಿಗೂ ಹೋಗಿದೆ. ಅದು ತಬಲಾದಿಂದ ನಿರ್ವಿಕಲ್ಪ ಸಮಾಧಿ, ಸಮಾಧಿಯಿಂದ ಇಳಿಯೋದು, ದಯಾರ್ದ್ರ ಹೃದಯ, ಪರರಿಗಾಗಿ ಮರುಗುವುದು. ತಬಲಗ ಶ್ರುತಿ ಇಲ್ಲ ಅಂತನೋ ಮಾತಲ್ಲಿ ಈ ನಾರದರು ಸನಕಾದಿಗಳಲ್ಲಿ ಅವರ ಹೃದಯದಲ್ಲಿ ಅವರ ಮರುಕೈಯಲ್ಲಿ ಏನ್ ಸಂಬಂಧ ಇದಕ್ಕೆ? ಅಲ್ಲಿ ನಾವು ಸಂಬಂಧವನ್ನು ತಂದುಕೊಳ್ಬೇಕು. ಮೊದಲು ಹಾಗೆ ಶ್ರುತಿ ಮಾಡ್ತಾ ಇಲ್ಲ ಅಂತಂದ್ರು ಅಷ್ಟೇನೆ ಶ್ರೀರಾಮಕೃಷ್ಣ. ಅಂದ್ರೆ ತಬಲ ಹಳೇದಾಗ್ಬಿಟ್ಟಿತ್ತು, ಅದ್ರ ಮುಚ್ಚಲ ಹಳೇದಾಗ್ಬಿಟ್ಟಿತ್ತು, ಚರ್ಮ ಅದು. ಆಗಾಗ ಒರಟಾಗ್ಬಿಡುತ್ತೆ, ಅಥವಾ ಈ ಹವೆಗೆ ಅದು ಸ್ವಲ್ಪ ಮಂದವಾಗಿಬಿಡುತ್ತೆ ಅದರ ಧ್ವನಿ. ಮೊದಲು ಹಾಗೆ ಶ್ರುತಿ ಬರ್ತಾ ಇಲ್ಲ, ಠಾಯಿ ಠಾಯಿ ಅಂತ ಬರಬೇಕದು, ಆಗ ಕೇಳೋದಕ್ಕೆ ಹಿತವಾಗಿರುತ್ತೆ. ಅದಕ್ಕೆ ಎಷ್ಟೋ ಜನರ ಭಜನೆ ಚೆನ್ನಾಗಿರೋದಿಲ್ಲ, ಆಶ್ರಮದ ಭಜನೆಗೆ ಓಡ್ಬರೋದು ಯಾತಕ್ಕೆ ಅಂದರೆ ತಬಲಾ ಚೆನ್ನಾಗಿರುತ್ತಿಲ್ಲ. ಹಾಗೆ ಒಳ್ಳೊಳ್ಳೆ ಸಂಗೀತಗಾರರು ಕೂಡ ಒಳ್ಳೊಳ್ಳೆ ತಬಲಾ ಇಟ್ಕೊಂಡಿರ್ತಾರು, ತಬಲಾ ನಾದ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ್ರು ಎದ್ದು ಬಿಡ್ತಾರಲ್ಲಿಂದ. ಶ್ರುತಿ ಬಹಳ ಮುಖ್ಯ. ಶ್ರೀರಾಮಕೃಷ್ಣ ಅದನ್ನೇ ಎತ್ತಿ ಹೇಳ್ತಾ ಇದ್ದಾರೆ, ಶ್ರುತಿ ಇಲ್ಲ. ಅದಕ್ಕೆ ಕ್ಯಾಪ್ಟನ್ ವಿಶ್ವನಾಥ ತಮಾಷೆ ಮಾಡಿದ್ದು, ಪೂರ್ಣತೆಯನ್ನು ಪಡ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾದ ಬರ್ತಾ ಇಲ್ಲ, ಮಾತೇ ಇಲ್ಲ ಅಂತ ಅರ್ಥ. ಕೊಡ ತುಂಬಿದ್ರೆ ಅದು ಸದ್ದಾಗುವುದಿಲ್ಲ ಅಂತ, ತುಂಬಿದ ಕೊಡ ತುಳುಕೋದಿಲ್ಲ ಇತ್ಯಾದಿ. ಅಂದ್ರೆ ಜ್ಞಾನಿಗಳು ಮಾತನಾಡೋದಿಲ್ಲ ಅಂತ ಈ ರೀತಿಯಲ್ಲ ಅರ್ಥ. ಜ್ಞಾನಿಗಳು ತುಂಬಿದ ಕೊಡದವರಾದ್ರಿಂದ ಅಲ್ಲಿ ಸದ್ದಿಲ್ಲ ಅನ್ನೋ ಅರ್ಥದಿಂದ ಕ್ಯಾಪ್ಟನ್ ವಿಶ್ವನಾಥ ಮಾತನಾಡಿದ್ರೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು, ನಾರದಾದಿಗಳು ಅವ್ರು ಮಾತಾಡಿದ್ರಲ್ಲ ಭಗವದ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಜನರಿಗೆ ಬೋಧನೆಯನ್ನ ಮಾಡಿದ್ರಲ್ಲ, ಏನ್ ಹೇಳ್ತೀನಿ ನೀನು, ಅವ್ರು ಪೂರ್ಣ ಜ್ಞಾನಿಗಳಲ್ವಾ ಅಂತ ಕೇಳಿದ್ದಕ್ಕೆ ಕ್ಯಾಪ್ಟನ್ ವಿಶ್ವನಾಥ ಉತ್ತರ ಕೊಡ್ತಾನೆ ಸ್ವಾರಸ್ಯಕರವಾಗಿ. ಅವರು ಪರರ ದುಃಖ ನೋಡಿ ಮಾತನಾಡಿದರು. ಜ್ಞಾನಿಗಳಾದರೂ ಕೂಡ ತುಂಬಿದ ಕೊಡದವರಾದರೂ ಕೂಡ ಪರರ ದುಃಖವನ್ನು ಕಂಡು ತಾಳಲಾರದೆ ಅಯ್ಯೋ ಅವ್ರ ಅಜ್ಞಾನವೂ ಕೂಡ ಹೋಗಲಿ, ಅವರು ನಾಲ್ಕು ಒಳ್ಳೆ ವಿಚಾರಗಳನ್ನು ತಿಳಿದುಕೊಂಡು ಆನಂದ ಭರಿತರಾಗಲಿ, ಪರಮಾತ್ಮನ ಆನಂದವನ್ನೇ ಆನಂದವನ್ನು ಸವಿಯೋದಕ್ಕೆ ಸಮರ್ಥರಾಗಲಿ ಅಂತನ್ನುವ ಅನುಕಂಪೆಯಿಂದ ನಾಲ್ಕು ಮಾತನಾಡಿದ್ರಂತೆ. ಅದಕ್ಕೆ ಶ್ರೀರಾಮಕೃಷ್ಣ ಆ ಮಾತನ್ನು ಒಪ್ಪಿಕೊಳ್ತಾರೆ, ಕ್ಯಾಪ್ಟನ್ ವಿಶ್ವನಾಥ ಹೇಳಿದ ಮಾತನ್ನು ಒಪ್ಪಿಕೊಳ್ತಾರೆ. ಶ್ರೀರಾಮಕೃಷ್ಣ ಹೇಳಿದ ಮಾತನ್ನೇ ಕ್ಯಾಪ್ಟನ್ ವಿಶ್ವನಾಥ ಹೇಳಿದ್ದು, ಅದು ಹಲವಾರು ಕಡೆ ಅವರು ಹೇಳಿದ್ದಾರೆ ಅದನ್ನ ಇರಲಿ ಅಂತ ಶ್ರೀರಾಮಕೃಷ್ಣ. ಹೌದು ನಿಜ, ನಾರದ ಶುಕದೇವ ಮೊದಲಾದಂಥವರು ಸಮಾಧಿ ದೊರೆತ ನಂತರ ಕೆಳಕ್ಕೆ ಇಳಿದು ಬಂದಿದ್ರು, ದಯಾಪೂರಿತ ಹೃದಯ ಅವರದ್ದು, ಆದ್ರಿಂದ ಇತರರ ಹಿತಕ್ಕಾಗಿ ಮಾತನಾಡಿದ್ರು ಅಂತ ಹೇಳಿದ್ರು. ಸಮಾಧಿಯಿಂದ ಇಳಿದು ಬಂದಾಗ ಪ್ರತಿಯೊಬ್ಬ ಸಂತನು ಕೂಡ ದಯಾರ್ದ್ರ ಹೃದಯನಾಗುತ್ತಾನೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಅತ್ತದ್ದು ಇಡೀ ಭಾರತದ ದುಃಖವೇ ತಮ್ಮ ದುಃಖ ಅಂತ ತಿಳಿದು ಆ ಕನ್ಯಾಕುಮಾರಿ ಭೂಶಿರದಲ್ಲಿ ಕುಳಿತು ಭೋರ್ಗರಿವ ಸಮುದ್ರದಂತೆ ಅವರ ದುಃಖ, ಮತ್ತು ದಿವ್ಯ ದರ್ಶನದ ಮೂಲಕ ಇಡೀ ಭಾರತದ ದುಃಖವನ್ನು ಹೋಗಲಾಡಿಸುವುದಕ್ಕೋಸ್ಕರ ಅಮೆರಿಕಕ್ಕೆ ಹಾರಿದ್ದವರು. ಹೇಗಾದರೂ ಮಾಡಿ ನನ್ನ ದೇಶದ ಒಂದು ನಾಯಿಯೂ ಕೂಡ ಒಂದು ತುತ್ತು ಅನ್ನ ಇಲ್ಲದಂತೆ ಆಗಬಾರದು, ಒಂದು ನಾಯಿಗೂ ಕೂಡ ಅನ್ನ ಸಿಕ್ಕುವಂತೆ ನಾನು ಶ್ರಮಿಸಬೇಕು. ಬ್ರಹ್ಮಜ್ಞಾನಿಯ ರೋದನ, ದಿವ್ಯ ರೋದನ, ಯಾರ ಹೃದಯದಲ್ಲಿ ಭಗವದ್ಭಕ್ತಿ ಭಗವದ್ ಜ್ಞಾನ ಇರುತ್ತೋ ಅವರು ಮಾತ್ರವೇ ಇತರರ ದುಃಖಕ್ಕಾಗಿ ಮರುಗುತ್ತಾರೆ. ಇಲ್ಲಿ ಜ್ಞಾನಿಗಳು ಮರುಗಿದ್ದು ಕೇವಲ ಅವರ ಶರೀರಕ್ಕೇನೋ ಕಷ್ಟ ಬಂತು ಅಂತ ಮರುಗಿದ್ದಲ್ಲ, ಅವರಿಗೇನೋ ದಾರಿದ್ರ್ಯ ಬಂದಿದೆ ಅಂತ ಮರುಗಿದ್ದಲ್ಲ, ಜ್ಞಾನ ಇಲ್ಲದೇನೇನೆ ಅಜ್ಞಾನದಿಂದಾಗಿ ತೊಳಲ್ತಾ ಇದ್ದಾರಲ್ಲ ಅವರಿಗೆ ಜ್ಞಾನವನ್ನು ಕೊಡಬೇಕು ಅಂತ ಮರುಗಿದ್ರು. ಇದು ಬಹಳ ಮುಖ್ಯವಾದಂತಹ ಅಂಶ, ಆದ್ರಿಂದ ಅವರು ಮಾತನಾಡಿದರು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹುಡುಕ್ತಾರೆ, ಯಾವ ನಮ್ಮ ಉಪನಿಷತ್ತು ಮಠಗಳಲ್ಲಿ ಸೇರ್ಕೊಂಡಿದೆಯೋ ಅದನ್ನು ಹೊರಗೆ ತರಬೇಕು, ಸಾರ್ವಜನಿಕರಿಗೆ ತಿಳಿಸಬೇಕು. ಯಾವ ನಮ್ಮ ಉಪನಿಷತ್ತುಗಳಲ್ಲಿರತಕ್ಕಂತಹ ಭವ್ಯ ರಹಸ್ಯಗಳು ಗುಹೆಗಳನ್ನು ಸೇರಿಕೊಂಡಿವೆಯೋ ಅವರು ಅಲ್ಲಿಂದ ಆ ಗುಹೆಗಳಿಂದ ಹೊರಗೆ ತರಬೇಕು, ಸಾರ್ವಜನಿಕರಿಗೆ ಅವುಗಳನ್ನು ತಲುಪಿಸಬೇಕು. ಯಾವ ನಮ್ಮ ಉಪನಿಷತ್ತುಗಳು ಶ್ರೇಷ್ಠ ಶಾಸ್ತ್ರಗಳು ಪುರೋಹಿತರ ವಶವಾಗಿವೆಯೋ ಅಲ್ಲಿಂದ ಹೊರಗೆ ತರಬೇಕು, ಸಾರ್ವಜನಿಕರಿಗೆ ತಿಳಿಸಬೇಕು. ನೀವೆಲ್ಲರೂ ಅಮರ ಆತ್ಮರು, ಆನಂದವನ್ನು ಅನುಭವಿಸಿ ನೀವೆಲ್ಲ ಆ ಅಮರ ಆನಂದಕ್ಕೆ ಹಕ್ಕುದಾರರು, ವಾರಸುದಾರರು, ನೀವದನ್ನು ಅನುಭವಿಸಿ ಅಂತ ಘೋಷಿಸಿದರು. ಈ ತತ್ವವನ್ನು ಬೋಧಿಸುವಂತಹ ಒಂದು ಕನಿಕರ ಅವರದ್ದು. ಎಲ್ಲಿ ಹೋದ್ರೆ ಬೋಧಿಸಬೇಕು ಅಂತ ಅನಿಸೋದಿಲ್ಲ, ಯಾತಕ್ಕೆ ಅಂತ ಹೇಳಿದ್ರೆ ಜನರಿಗೆ ಎಷ್ಟು ಹೇಳಿದ್ರೂ ಅರ್ಥವೇ ಆಗುವುದಿಲ್ಲ. ಸಾಕಪ್ಪ ಇವರಿಗೇನು ಅರ್ಥ ಆಗುವುದಿಲ್ಲ, ಅರ್ಥ ಆಗತಕ್ಕಂತಹ ನಾಲ್ಕು ಜನ ಮುಮುಕ್ಷುಗಳಿಗೆ ಮಾತ್ರ ಹೇಳೋಣ ಅಂತ ಕೆಲವರು ಹಿಂಸರಿಸಿ ಬಿಡ್ತಾರೆ. ಆದರೆ ಇನ್ನು ಕೆಲವರು ಅರ್ಥವಾಗಲಿ ಅರ್ಥ ಆಗದೇ ಇರಲಿ ನಾಳೆಗಾದರೂ ಅರ್ಥವಾದೀತು ನಾನಂತೂ ಹೇಳೇ ಹೇಳ್ತೇನೆ ಅಂತ ಹೇಳ್ತಕ್ಕಂಥ ಮರುಕದಿಂದ ಅವರು ಮಾತನಾಡ್ತಾರೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.